ಕರಾಳನ ಮಿದಿರಿರ ನಿವೃತ್ತ ಕ್ಯಾಪ್ಟನ್ ರಾಜ ತಿಮ್ಮಯ್ಯ ತಾಂಡ 66ನೇ ಭಯತಲ್ ಇಂದು ಪೊಲಾಕ ಮರಣಪಟ್ಟಿತ್ತು. ಮಿದಿರಿರ ರಾಜ ತಿಮ್ಮಯ್ಯ ಅಂಡ ಕಿರಿ ಕಾರ್ಯ ನಾಳೆ ಪೊಲಕ ಸ್ವಗ್ರಾಮ ಪೊರಾಡಲು ನಡಪ. ಕೊಣ್ಣಂಜಗೇರಿ ಗ್ರಾಮತ್ರ ಉಮ್ಮಡ ಕುಟ್ಟಡ ಉತ್ತಪ್ಪಂಡ ಮೂವು ನಂದ ಇಂದು ಮರಣಪಟ್ಟಿತ್ತು. 50 ಭಯತ್ರ ನಂದ ಅಂಡ ಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಲ ಒಳ್ಳಲು ಅಂಡ ಸ್ವಂತ ಮನೆಯಲ್ಲಿ ನಡಪ. ಸುದ್ದಿ ಜೊಂಪೆ ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ ಮತ್ತು ಸಂಸಾರ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕೊಡಗು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಡಿಕೇರಿ ಮಾಜಿ ಸೈನಿಕರ ಸಂಘ ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿನ ರೋಟರಿ ಸಭಾವಾಡಿಲಿ ಇಂದು ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಕಾರ್ಯಕ್ರಮ ನಡೆದು ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದ ಕೊಡಗು ಶಾಖೆ ರೆಡ್ಕ್ರಾಸ್ ಸಂಸ್ಥೆನ ಸಭಾಪತಿ ರವೀಂದ್ರ ರೇಣವು ಯುವಜನ ಅವರ ಇಚ್ಛೆಯಿಂದ ರಕ್ತದಾನ ಮಾಡಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಕು ರಕ್ತದಾನ ಜೀವದಾನ ಅಂತ ಹೇಳ್ದು ಕಾರ್ಯಕ್ರಮದಲ್ಲಿ ಇಲ್ಲಿ ಮುಟ್ಟ ಹೆಚ್ಚು ಅಂತ ಹೇಳಿದ್ರೆ 21 ಸಲ ರಕ್ತದಾನ ಮಾಡಿದ ಸಿಸಿ ಚಂಗಪ್ಪ ಮತ್ತೆ 12 ಸಲ ರಕ್ತದಾನ ಮಾಡಿದ ಸುಮಿತಾನವರನ್ನ ಸನ್ಮಾನ ಮಾಡಿದ್ರು. ವಿಶ್ವ ರೇಬಿಸ್ ದಿನದ ಬಗ್ಗೆಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ ಮತ್ತು ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಕೂಡುಕೂಟಲ್ಲಿ ಇಂದು ರೇಬಿಸ್ ತಡೆಗೆ ಲಸಿಕೆಗಳು ಹಾಗೂ ಮಹತ್ವದ ಬಗ್ಗೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ನಡೆದು ಕೂಡಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಬ್ರೇಕಿಂಗ್ ರೇಬಿಸ್ ಬೌಂಡರೀಸ್ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಶುರುವಾತು. ನೋಡಲ್ ಅಧಿಕಾರಿ ಹಾಗೆ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃತಿಕಾ ನೋವು ರೇಬಿಸ್ ಕಾಯಿಲಿನ ಬಗ್ಗೆಯಲ್ಲಿ ತಿಳುವಳಿಕೆ ಕೊಟ್ಟು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆನ ಮುಖ್ಯಸ್ಥರು ಅಧಿಕಾರಿಗ ಹಾಜರಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿನವರ 155ನೇ ಹುಟ್ಟುಹಬ್ಬ ನಾಳೆ ಹೊತ್ತಾರೆ 10:30 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕಿದ್ದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಎನ್ಎಸ್ ಬೋಸರಾಜು, ಮಡಿಕೇರಿ ವಿರಾಜಪೇಟೆನ ಶಾಸಕರಿಗ ಸಂಸದರಾದ ಯದುವೀರ ಕೃಷ್ಣದತ್ತ, ಚಾಮರಾಜ ಒಡೆಯರ್, ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂತೆ ಗಣ್ಯರು ಮತ್ತು ಅಧಿಕಾರಿಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಮಡಿಕೇರಿನ ಇತಿಹಾಸ ಪ್ರಸಿದ್ಧ 4 ಶಕ್ತಿ ದೇವತೆಗಳ ಕರಗಗಳಿಗೆ ನಾಳ್ದು 3ನೇ ತಾರೀಕು ಹಿಂಬೊತ್ತು 5 ಮಹಾದೇವಪೇಟೆನ ಪಂಪಿನಕೆರೆ ಹತ್ತಿರ ಮಡಿಕೇರಿನ ದಸರಾ ಸಮಿತಿನವು ಸಂಪ್ರದಾಯದಂಗೆ ಪೂಜೆ ಮಾಡಿ ನಗರ ಪ್ರದಕ್ಷಿಣೆಗೆ ಕರಗಗಳನ್ನ ಬಾಕಿ ಮಾಡಿಕೊಂಡು ಮಡಿಕೇರಿ ದಸರಾ ಹಬ್ಬಕ್ಕೆ ಚಾಲನೆ ಕೊಟ್ಟವೆ ಅಂತ ಮಡಿಕೇರಿ ನಗರ ದಸರಾ ಸಮಿತಿನ ಗೌರವ ಕಾರ್ಯದರ್ಶಿ ಹಂಗೆ ನಗರಸಭೆನ ಪೌರಾಯುಕ್ತರಾಗಿರುವ ರಮೇಶ್ ನವು ತಿಳಿಸೋಡು. ಭಾರತೀಯ ಅಂಚೆ ಇಲಾಖೆನ ಕಡೆಯಿಂದ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಕಾಗದ ಬರೆಯುವ ಪೈಪೋಟಿ ಏರ್ಪಾಡಾಗಿದ್ದು ಕಾಗದ ಬರೆಯೋಕಾದ ವಿಷಯ ದಿ ಜಾಯ್ ಆಫ್ ರೈಟಿಂಗ್ ಇಂಪಾರ್ಟೆನ್ಸ್ ಆಫ್ ಲೆಟರ್ಸ್ ಇನ್ ಎ ಡಿಜಿಟಲ್ ಏಜ್. 18 ಮತ್ತು 18 ಮೇಲೆ 2 ವಿಭಾಗದಲ್ಲಿ ನಡೆಯುವ ಈ ಪೈಪೋಟಿಲಿ ಗೆದ್ದವಕ್ಕೆ ನಗದು ಇನಾಮ ಇದ್ದು ಇನ್ನಲ್ ಲೆಟರ್ ಅಥವಾ ಲೆಟರ್ ಕಾರ್ಡ್ಲಿ ಕಾಗದ ಬರೆಯೋಕಾದೆ. ಹೆಚ್ಚಿನ ಮಾಹಿತಿ ಬೇಕಾದವು www.karnatakapost.gov.in ಇಂದ ಮಾಹಿತಿ ಪಡ್ಕೊಳಕಂತ ಕೊಡಗು ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಚುಂಬೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕುತ್ತುನಾಡು ಮತ್ತು ಬೇರಳಿನಾಡು ಪ್ರೌಢಶಾಲಾ ವಿದ್ಯಾಸಂಸ್ಥೆ ಕುಟ್ಟಂದಿ, ಇದರ 2023-24 ಸಾಲಿನ ವಾರ್ಷಿಕ ಮಹಾಸಭೆ October 2 ಬುಧವಾರ ಬೆಳಿಗ್ಗೆ 10:00 ಅಧ್ಯಕ್ಷರಾದ ಶ್ರೀ ಕಂಜಿತಂಡ ಕೆ ಮಂದಣ್ಣ ಅವರ ಅಧ್ಯಕ್ಷತೆಯಲ್ಲಿ ಶಾಲಾ ಸಭಾಂಗಣದಲ್ಲಿ ನಡೆದಿದೆ. ಸಂಸ್ಥೆಯ ಎಲ್ಲ ಸದಸ್ಯರು, ನಾಡಿನ ವಿದ್ಯಾಭಿಮಾನಿಗಳು ಆಗಮಿಸಿ ಸಭೆ ಯಶಸ್ವಿಗೊಳಿಸುವಂತೆ ಕುಟ್ಟಂದಿ ಕೆಬಿ ಪ್ರೌಢಶಾಲೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ.